ಅನ್ನೋದಾದ್ರೆ ಒಂದು ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ ನಿಮಗೆ 1100 ಗಿಡಗಳು ಬೇಕಾಗತ್ತೆ. ಆಯ್ತಾ, ಅದೇ ತರ ನಾವೇನಾದ್ರೂ ಅಡಿಕೆ ತೋಟದಲ್ಲಿ ಇದನ್ನ ಮಿಶ್ರ ಬೆಳೆಯಾಗಿ ಮಾಡೋದಾದ್ರೆ ಸೊ ಅಲ್ಲಿ ಸರಿಸುಮಾರು 685 ಸಸಿಗಳು ಬೇಕಾಗತ್ತೆ, ಅದು ಕೂಡ 1 ಹೆಕ್ಟರ್ ಪ್ರದೇಶಕ್ಕೆ ಅಥವಾ 2.5 ಎಕರೆಗೆ. ಹಾಗೆ ತೆಂಗಿನ ತೋಟದಲ್ಲಿ ಹಾಕೋದಾದ್ರೆ 1370 ಗಿಡಗಳು ಬೇಕಾಗತ್ತೆ. ಮತ್ತೆ ಗಿಡಗಳನ್ನ ನಾವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಕೂಡ ನಾವು ಇದರಲ್ಲಿ ಕೊಟ್ಟಿಗೆ ಗೊಬ್ಬರನ ಹಾಕಿ ಅಂತ ಹೇಳ್ತೀವಿ. ನಾನು ಆಗ್ಲೇ ಹೇಳಿದೆ, ಈ ಬೆಳೆಗೆ ಅಧಿಕವಾದಂತಹ ಸಾವಯವ ಅಂಶ ಮತ್ತೆ ಚೆನ್ನಾಗಿ ಇರ್ತಕ್ಕಂತಹ ಕಾಡು ಮಣ್ಣು ಇದ್ದಲ್ಲಿ ಒಳ್ಳೆಯ ಇಳುವರಿ ಹಾಗೂ ಒಳ್ಳೆಯ ರೀತಿಯಾದಂತಹ ಕಾಯಿಗಳನ್ನ ನಿರೀಕ್ಷೆ ಮಾಡಬಹುದು ಅಂತ. ಸೊ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ನೀವು ಕಾಂಪೋಸ್ಟ್ ಅಂತ ಏನ್ ಕರಿತೀರಲ್ಲ, ದನದ ಗೊಬ್ಬರ ಕಾಂಪೋಸ್ಟ್, ಇವನ್ನ ಕನಿಷ್ಠ 1 ಗಿಡಕ್ಕೆ 25 ಕೆಜಿಯಷ್ಟು ನಾವು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರನ್ನ ಕೊಡೋದ್ರಿಂದ, ಅಂದ್ರೆ ಸಸಿನ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಡೋದ್ರಿಂದ ಒಳ್ಳೆಯ ಗುಣಮಟ್ಟದ ಕಾಯಿಗಳಾಗಿರ್ಬೋದು ಮತ್ತೆ ಬೀನ್ಸ್ ನ ಸಂಖ್ಯೆಗಳನ್ನ ಕೂಡ ನಾವಿದ್ರಲ್ಲಿ ಹೆಚ್ಚಿಗೆ ಮಾಡಬಹುದು. ಮತ್ತೆ ಇದರಲ್ಲಿ ರಾಸಾಯನಿಕ ಗೊಬ್ಬರಗಳಿಗೆ ಬಂದಾಗ ಯಾವಾಗ್ಲೂ ಕೂಡ ಯಾವುದೇ ಬೆಳೆನಲ್ಲಿ ಫಸ್ಟ್ನೇ ವರ್ಷ ಮತ್ತೆ ಸೆಕೆಂಡ್ ಇಯರ್ ಮತ್ತೆ 3ನೇ ವರ್ಷ ಬೇರೆ ರೀತಿಯಾದಂತಹ ಶಿಫಾರಸುಗಳನ್ನ ನಾವಿದ್ರಲ್ಲಿ ಕಾಣ್ತೀವಿ. 1ನೇ ವರ್ಷ ಸಾರಜನಕ 30 ಕೆಜಿಯಷ್ಟು ಬೇಕಾಗತ್ತೆ 1 ಹೆಕ್ಟರ್ ಏರಿಯಾಗೆ, ಮತ್ತೆ ರಂಜಕ 10 ಕೆಜಿಯಷ್ಟು ಮತ್ತೆ 40 ಕೆಜಿಯಷ್ಟು ಪೊಟ್ಯಾಶ್ 1 ಹೆಕ್ಟರ್ ಏರಿಯಾಗೆ ಬೇಕಾಗತ್ತೆ. ಹಾಗೆ 2ನೇ ವರ್ಷದಲ್ಲಿ 55, 22 ಮತ್ತೆ 76 ಕೆಜಿಯಷ್ಟು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಹಾಗೆ 3ನೇ ವರ್ಷದಲ್ಲಿ 82 ಕೆಜಿ ಮತ್ತೆ 33 ಕೆಜಿ, ಹಾಗೆ 115 ಕೆಜಿಯಷ್ಟು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ 1 ಹೆಕ್ಟರ್ ಏರಿಯಾಗೆ ಬೇಕಾಗತ್ತೆ. ಅದೇ 3 ವರ್ಷದ ನಂತರ ಅಥವಾ 4 ವರ್ಷದ ನಂತರದ ಮರಗಳಿಗೆ ಒಂದೇ ರೆಕಮೆಂಡೇಶನ್ ಶಿಫಾರಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ 110 ಕೆಜಿಯಷ್ಟು ಸಾರಜನಕ ಮತ್ತೆ 44 ಕೆಜಿಯಷ್ಟು ರಂಜಕ ಮತ್ತೆ 153 ಕೆಜಿಯಷ್ಟು ಪೊಟ್ಯಾಶ್ 1 ಹೆಕ್ಟರ್ ಏರಿಯಾಗೆ ನಾವು ಕೊಡಬೇಕಾಗತ್ತೆ. ಇದರಲ್ಲಿ ಯಾವಾಗ್ಲೂ ಕೂಡ ನಾವು ಅಡಿಕೆನಲ್ಲಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ಮಾಡಿದಾಗ ಏನ್ ಮಾಡ್ತೀವಿ, ಬರೀ ಅಡಿಕೆಗಷ್ಟೇ ಗೊಬ್ಬರ ಕೊಟ್ಬಿಡ್ತೀವಿ. ಬೇರೆ ಯಾವ್ದಾದ್ರು ಬೆಳೆ ಹಾಕೊಂಡಾಗ ಅದಕ್ಕೆ ಗೊಬ್ಬರ ನೀಡ್ತೀರಾ? ಕೊಡ್ತೀವ ಇಲ್ಲ. ಈಗ ಯಾಕಂದ್ರೆ ಯಾವ್ದೇ ನಾವು ಬೆಳೆ ಬೆಳೆದ್ರೆ 2 ಸಾಲುಗಳ ಮಧ್ಯೆ ಇರ್ತಕ್ಕಂತ ಜಾಗನ ಉಪಯೋಗಿಸ್ಕೊಂಡು ಅಲ್ಲಿ ಬಾಳೆ ಆಗಿರ್ಬೋದು ಅಥವಾ ಅಡಿಕೆ ಜೊತೆಗೆ ಪಪ್ಪಾಯ ಆಗಿರ್ಬೋದು ಮತ್ತೆ ಕೊಕ್ಕೋ ಆಗಿರ್ಬೋದು ಅದನ್ನ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೀರಿ ಅಂತ ಹೇಳ್ತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ಅಡಿಕೆಗೆ ಕೊಟ್ಟಂತಹ ಗೊಬ್ಬರ ಆ ಗಿಡಕ್ಕೂ ಕೂಡ ಸಾಕಾಗುತ್ತೆ ಅಂತ ಹೇಳಿ ಯಾರನ್ನು ಕೂಡ ನಾವು ಪೋಷಕಾಂಶಗಳ ಬಗ್ಗೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಒತ್ತನ್ನ ಕೊಡೋದಿಲ್ಲ. ಆದ್ರೆ ಈಗ 1 ಎಕರೆನಲ್ಲಿ ನಾವೇನಾದ್ರೂ ಅಡಿಕೆ ತೋಟದಲ್ಲಿ ನಾವು ಮಿಶ್ರ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ನಾವು ಕೊಕ್ಕೋ ಬೆಳೆ ಆಗ್ತಾ ಇದೀವಿ ಅಂತಂದ್ರೆ 2 ಎಕರೆ ಅಂತ ನಾವು ಪರಿಗಣಿಸ್ಬೇಕು. ಅಂದ್ರೆ 1 ಎಕರೆಗೆ ಕೊಡ್ತಕ್ಕಂತ ಅಡಿಕೆಗೆ ಇರ್ತಕ್ಕಂತ ಶಿಫಾರಸು ಮಾಡಿರ್ತಕ್ಕಂತಹ ರಾಸಾಯನಿಕ ಗೊಬ್ಬರದ ಜೊತೆಗೆ ಮತ್ತೆ 1 ಎಕರೆಗೆ ಬೇಕಾಗುವಷ್ಟು ಈ ನಾನು ಏನ್ ಹೇಳಿದ್ನಲ್ಲ ಈಗ ಕೊಕ್ಕೋ ಬೆಳೆಗೆ ಅಷ್ಟನ್ನ ಕೊಟ್ಟಾಗ ಮಾತ್ರ ಅಡಿಕೆನಲ್ಲೂ ಯಾವುದೇ ರೀತಿಯಾದಂತಹ ಕಾಯಿ ಉದುರೋದಾಗಿರ್ಬೋದು ಅಥವಾ ಅರಳು ಬೀಳೋದಾಗಿರ್ಬೋದು ಮತ್ತೆ ಕಾಯಿ ಹಸಿರ್ತಕ್ಕಂಥದ್ದನ್ನ ನಾವು ಅಲ್ಲಿನೂ ಸಹ ಕಡಿಮೆ ಮಾಡಬಹುದು. ಅಂದ್ರೆ ಅಡಿಕೆನಲ್ಲೂ ಕೂಡ ಒಳ್ಳೆಯ ಇಳುವರಿನ ಸಹ ಪಡಿಬಹುದು, ಹಾಗೆ ಕೊಕ್ಕೋದಲ್ಲೂ ಕೂಡ ಉತ್ತಮ ಗುಣಮಟ್ಟದ ಕಾಯಿಗಳನ್ನ ಕನಿಷ್ಠ 1 ಕಾಯಿಯ ತೂಕ ಎಷ್ಟಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಸಣ್ಣ ಪಪ್ಪಾಯಗಳೆಲ್ಲ ಏನ್ ಬರ್ತಾವಲ್ಲ ಅದೇ ಸೈಜ್ ಅಲ್ಲಿ ಇರ್ತಕ್ಕಂಥದ್ದು, ಒಂದು 350-450 ಗ್ರಾಂ ಇರ್ತಕ್ಕಂಥ ಕಾಯಿಗಳನ್ನ ನಾವು ಇದರಲ್ಲಿ ಪಡಿಬಹುದು. ಸೊ ಹಂಗಾಗಿ ಅದರಲ್ಲಿ ಬೀಜಗಳ ಸಂಖ್ಯೆ ಹೇಳಿದೆ, ಕೆಲವು ತಳಿಗಳ ಮೇಲೆ ಕೂಡ ಮತ್ತೆ ಮಣ್ಣಿನ ಪೋಷಕಾಂಶಗಳ ಮೇಲೆ ಕೂಡ ಬೀಜಗಳ ಸಂಖ್ಯೆ ಚೇಂಜ್ ಆಗ್ತಾ ಹೋಗ್ತಕ್ಕಂಥದ್ನ ಕಾಣಬಹುದು. ಸರಾಸರಿಯಾಗಿ 35-60 ಬೀಜಗಳನ್ನ ನಾವು 1 ಕಾಯಿಯಲ್ಲಿ ನಿರೀಕ್ಷೆ ಮಾಡಬಹುದು. ಮತ್ತೆ ಇದರಲ್ಲಿ ಸಸ್ಯ ಅಭಿವೃದ್ಧಿ ಯಾವ ತರ ಮಾಡ್ತಾರೆ, ಯಾವ ರೀತಿ ಗಿಡ ಹಾಕ್ತಾರೆ ಗೊತ್ತಿದ್ಯಾ? ಕೊಕ್ಕೋದಲ್ಲಿ ಮೇನ್ ಆಗಿ ಬೀಜದಲ್ಲೇನೆ, ತುಂಬಾನೇ ಬೇಗ ನಮಗೆ ಫಾಸ್ಟ್ ಆಗಿ ಬೀಜದಲ್ಲೇನೆ ಸಸಿಗಳು ಅಂದ್ರೆ ಮೊಳಕೆ ಹೊಡೆದು ನಮಗೆ ಒಳ್ಳೆ ರೀತಿಯಾದಂತಹ ಸಸಿಗಳು ಸಿಗೋದ್ರಿಂದ ಬೀಜನೇ ನಾವು ಸಸ್ಯ ಅಭಿವೃದ್ಧಿ ಮಾಡೋದಕ್ಕೆ ಸಹ ಉಪಯೋಗಿಸ್ಬೋದು. ಯಾಕಂದ್ರೆ ಈಗ ನಾವು ಕಸಿ ಎಲ್ಲ ಹೇಳ್ತೀವಿ, ಈಗ ಕಸಿಗೆ ಮತ್ತೆ ರೂಟ್ ಸ್ಟಾಕ್ ಬೇಕಾಗತ್ತೆ ಮತ್ತೆ ಸಯಾನ್ ಬೇಕಾಗತ್ತೆ ಕಸಿ ಗಿಡಗಳಿಗಾದ್ರೆ. ಆದ್ರೆ ಬೀಜದಲ್ಲೇ ಚೆನ್ನಾಗಿ ಬರುವಾಗ ಮತ್ತೆ ಬೇಗನೆ ನಮಗೆ 10-15 ದಿನಕ್ಕೆ ಮೊಳಕೆ ಎಲ್ಲ ಬಂದ್ಬಿಟ್ಟು 6 ತಿಂಗಳಿಗೆ ನಿಮಗೆ ಸಸಿಗಳು ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗತ್ತೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ನಮಗೆ ಬೆಳವಣಿಗೆ ಬರ್ತಕ್ಕಂಥದ್ದನ್ನ ನಾವು ಈ ಕೊಕ್ಕೋ ಬೆಳೆನಲ್ಲಿ ಕಾಣಬಹುದು. ಆದ್ರೆ ಒಂದು ಮುಖ್ಯವಾದಂತ ಅಂಶ ಏನಪ್ಪ ಇದ್ರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಇದ್ರದ್ದು ವಯಬಿಲಿಟಿ ತುಂಬಾನೇ ಕಡಿಮೆ. ಹಂಗಾಗಿ ನಾವು ಕಾಯಿಗಳನ್ನ ಏನ್ ಆಯ್ಕೆ ಮಾಡ್ಕೊಂತೀವಲ್ಲ ಅಂದ್ರೆ ಸಸಿಗಳನ್ನ ಮಾಡೋದಕ್ಕೆ ಅಂತೇಳಿ, ಸೊ ಇಮಿಡಿಯೇಟ್ ಆಗಿ ಆ ಬೀಜನ ನಾವು ಕಾಯಿಂದ ಒಡೆದು ತೆಗೆದ ನಂತರ ಅದ್ರೊಳಗಡೆ ಸ್ವಲ್ಪ ಲೋಳೆ ಅಂಶ ಇರುತ್ತೆ, ಅಂದ್ರೆ ಸ್ವಲ್ಪ ಅಂಟಂಟಾಗಿರ್ತಕ್ಕಂಥ ಅಂಶ ಇರುತ್ತೆ. ಹಂಗೆ ನಾವು ತಗೊಂಡು ಏನಾದ್ರೂ ಸೋಯಿಂಗ್ ಮಾಡಿದ್ವಿ ಅಥವಾ ಬಿತ್ತನೆ ಮಾಡಿದ್ವಿ ಅಂದ್ರೆ ನಮ್ಗೆ ಅದ್ರಲ್ಲಿ ಮೊಳಕೆ ಬರೋದಿಲ್ಲ. ಹಂಗಾಗಿ ಆ ಕಾಯಿನ ಒಡೆದ ತಕ್ಷಣ ಪಪ್ಪಾಯ ಅಥವಾ ನಾವು ನಿಂಬೆಹಣ್ಣೆಲ್ಲ ಹೇಗೆ ಮಧ್ಯದಲ್ಲಿ ಕಟ್ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಕಾಯಿನ ಒಡೆದ್ಬಿಟ್ಟು ಅದ್ರೊಳಗಡೆ ಇರ್ತಕ್ಕಂಥ ಬೀಜನ ತಗೊಳ್ಳುವಾಗ ಅದರಲ್ಲಿ ಸ್ವಲ್ಪ ಮಟ್ಟದ ಲೋಳೆ ಅಂಶ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಲೋಳೆ ಹೋಗೋದಕ್ಕೆ ಏನಿಲ್ಲ, ಕೆಂಪು ಮಣ್ಣು ಅಥವಾ ಮರಳಲ್ಲಿ ಒಂದೆರಡು ಸಲ ಅದನ್ನ ಚೆನ್ನಾಗಿ ನಾವು ಉಜ್ಜಿಬಿಟ್ರೆ ಅಥವಾ ತೊಳ್ಕೊಂಡ್ಬಿಟ್ರೆ ಅಂದ್ರೆ ಅದರೊಳಗನ್ನ ಕೈಯಾಡಿಸಿದ್ರೆ ಸಾಕು, ಅದ್ರ ಮೇಲೆ ಇರ್ತಕ್ಕಂತಹ ಲೋಳೆ ಅಂಶನ ನಾವು ತೆಗಿಬಹುದು. ಅದಾದ ನಂತರ ಸಣ್ಣ ಪ್ಯಾಕೆಟ್ಸ್ ಗಳಲ್ಲಿ ನಾವು 1 kg ಮಣ್ಣು ಇರ್ತಕ್ಕಂತಹ ಪ್ಯಾಕೆಟ್ ಗಳಲ್ಲಿ ಒಂದು ಬೀಜ ಅಂತೆ ಒಂದು ಪ್ಯಾಕೆಟ್ ಗಳಲ್ಲಿ ನಾವು ಪಾಲಿಥೀನ್ ಬ್ಯಾಗ್ ಗಳಲ್ಲಿ ಕೂಡ ಹಾಕೋದ್ರಿಂದ ಅದರಲ್ಲಿ ಬರೀ ಕೆಂಪು ಮಣ್ಣು ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿದಂತಹ ಬೀಡಿಯನ್ನ ನಾವು ಪಾಲಿಥೀನ್ ಬ್ಯಾಗ್ಸ್ ಗಳಲ್ಲಿ ನಾವು ಮಿಶ್ರಣ ಮಾಡಿ ತುಂಬಿದಂತಹ ಬ್ಯಾಗ್ ಅಲ್ಲಿ ಸೀಡ್ಸ್ ನ ಹಾಕೋದ್ರಿಂದ ನಿಮಗೆ 10-15 ದಿನದಲ್ಲೇನೆ ಮೊಳಕೆ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಅದನ್ನ ಸ್ವಲ್ಪ ನೆರಳಿನಲ್ಲೇ ಇಡಬೇಕು, ಯಾಕಂದ್ರೆ ಎಲೆ ತುಂಬಾನೇ ಸಾಫ್ಟ್ ಆಗಿರ್ತಕ್ಕಂಥದ್ದು ಮತ್ತೆ ತುಂಬಾನೇ ಸೂಕ್ಷ್ಮ ಎಲೆಗಳು. ಕನಿಷ್ಠ 6 ತಿಂಗಳು ಅವನ್ನ ನೀವು ನೆರಳಲ್ಲೇ ಇಟ್ಟು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ನೋಡ್ಕೊಂಡ್ರೆ 6 ತಿಂಗಳಿಗೆ ಆ ಸಸಿಗಳು ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಕೂಡ ಸಿದ್ಧ ಆಗುತ್ತೆ. ಸೊ ಸಸಿನ ಯಾವಾಗ್ಲೂ ಕೂಡ ಎಷ್ಟು ಏಜ್ ಆಗಿರ್ತಕ್ಕಂತಹ ಸಸಿಗಳನ್ನ ತಗೋಬೇಕು ಅಂತ ಹೇಳ್ತಿರಲ್ವಾ, ನಾಟಿ ಮಾಡ್ಬೇಕಾದ್ರೆ 6 ತಿಂಗಳು ಆಗಿರ್ತಕ್ಕಂತಹ ಸಸಿಗಳನ್ನ ನಾವು ಯೂಸ್ ಮಾಡಬಹುದು. ಆದ್ರಿಂದ 1 ವರ್ಷಕ್ಕಂತ ಇರ್ತಕ್ಕಂತಹ ಸಸಿಗಳನ್ನು ನಾವು ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಮತ್ತೆ ಇದರಲ್ಲಿ ಸಸಿಯನ್ನ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಕನಿಷ್ಠ 2.5 ಅಡಿ ಉದ್ದ ಆಳ ಮತ್ತೆ ಅಗಲ ಇರ್ತಕ್ಕಂತಹ ಗುಂಡಿಗಳನ್ನ ನಾವು ತೆಗಿಬೇಕಾಗುತ್ತೆ. ಆ ತೆಗೆದಂತಹ ಗುಂಡಿಗೆ 1/2 ಪ್ರಮಾಣದಷ್ಟು ಮತ್ತೆ ಅದೇ ನಾವೇನು ಮಣ್ಣು ತೆಗ್ದಿರ್ತೀವಲ್ಲ ಆ ಮಣ್ಣನ್ನೇ ಅದಕ್ಕೆ ತುಂಬಿಸ್ಬೇಕು, ಯಾಕಂದ್ರೆ ಸ್ವಲ್ಪ ಸಾಯಿಲ್ ಲೂಸ್ ಆಗಿರ್ಲಿ ಅಲ್ಲಿ, ಮತ್ತೆ ಬೇರಿನ ಬೆಳವಣಿಗೆ ಚೆನ್ನಾಗಾಗ್ಲಿ, ಮತ್ತೆ ಬೇರು ಫಾಸ್ಟ್ ಆಗಿ ಡೆವಲಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಅದೇ ಮಣ್ಣನ್ನ ಅದರೊಳಗಡೆ ತುಂಬಿಬಿಟ್ಟು ಆ ಗುಂಡಿಗೆ ಕನಿಷ್ಠ 1 ಗಿಡಕ್ಕೆ 25 kg ಅಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು. ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನೀವು ಇನ್ನೊಂದು ನಾವು ಬಯೋ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಅಂದ್ರೆ ಜೀವಾಣು ಅಂತ ಹೇಳಿ. ಸೊ ಅದರಲ್ಲಿ ಟ್ರೈಕೋಡರ್ಮ ಮತ್ತೊಂದು ಸೂಡಮೋನಸ್ ಅಂತಕ್ಕಂಥದ್ದು, 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು 1 kg ಅಷ್ಟು ಟ್ರೈಕೋಡರ್ಮ ಮತ್ತೆ 1 kg ಅಷ್ಟು ಸೂಡಮೋನಸ್ ಇವೆರಡನ್ನು ಸಹ 1 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಹಾಕ್ಬೇಕು. ಹಾಕಿ ಅದನ್ನ ನೆಲ್ಲಿನಲ್ಲೇ ಇಡಬೇಕು. ಅಂದ್ರೆ ತೆಂಗಿನ ತೋಟ ಇದೆ ಅನ್ಕೊಂಡು ತೆಂಗಿನ ತೋಟದಲ್ಲಿ 2-3 ಕಡೆಗೆ ನೀವು ಈ ಬಯೋ ಫರ್ಟಿಲೈಸರ್ ಹಾಕಿರ್ತಕ್ಕಂತಹ ಟ್ರೈಕೋಡರ್ಮ ಮತ್ತೆ ಸೂಡಮೋನಸ್ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 2-3 ಕಡೆ ತೆಂಗಿನ ಅಡಿಕೆ ತೋಟದಲ್ಲಿ ಹಾಕೊಳ್ಳೋದು. ಆಯ್ತಾ, ಅಲ್ಲಿ ನೆರಳಿರ್ತಕ್ಕಂಥ ಜಾಗದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತೇವಾಂಶನ ಕಾಪಾಡ್ಬೇಕು. ಸೊ ತೇವಾಂಶ ಕಾಪಾಡಕ್ಕೆ ಅಂದ್ರೆ ಚೆನ್ನಾಗಿ ನೀರು ಹಾಕೋದಲ್ಲ, ಸ್ವಲ್ಪ ಯಾವಾಗ್ಲೂ ಕೂಡ ಅದು ವೆಟ್ಟಾಗಿರೋದನ್ನ ನೋಡ್ಕೋಬೇಕು. ಅಂದ್ರೆ ತೇವಾಂಶ ಇರೋ ರೀತಿ ನೀರು ಹಗ್ಗವತ್ತಾ ಇರ್ಬಾರ್ದು. ನಾವು ಕೊಟ್ಟಿಗೆ ಗೊಬ್ಬರ ಹಿಂಗೆ ತಂದಿದ್ರೆ ತೇವ ಇರ್ಬೇಕಷ್ಟೇ, ಬಟ್ ಅದರಿಂದ ನೀರು ಆಚೆ ಬರ್ಬಾರ್ದು, ಇರೋ ಹಾಗೆ ನೋಡ್ಕೋಬೇಕು. ಜಸ್ಟ್ ಏನು ಅಲ್ಲಿ ಸ್ಪ್ರಿಂಕ್ಲರ್ ಅಂತ ನೀವು ಏನ್ ಡ್ರಿಪ್ ಲೈನ್ ಮಾಡಿದ್ರೆ ಅದ್ರ ಮೇಲೆ ಒಂದು ಡ್ರಿಪ್ ಲೈನ್ ಬಿಟ್ರೆ ಸಾಕು. ಒಂದು ಅಂದ್ರೆ ಡೈಲಿ ಬೇಡ, 3-4 ದಿನಕ್ಕೆ 1 ಸಲ ನಮ್ಗೆ ಅದಕ್ಕೆ ನೀರು ಹಾಕೊಂತ ಇದ್ರೆ ಸಾಕು. ಅದರಿಂದ ಕೂಡ ನಾವು ತೇವಾಂಶನ ಕಾಪಾಡ್ಬೋದು. ಯಾಕೆ ಅಂದ್ರೆ ಈಗ ಹಿಂಗೆ ನಾವು ಮನೆಯಲ್ಲಿ 1 ಲೀಟರ್ ಹಾಲಿಗೆ 1 ಸ್ಪೂನ್ ಮೊಸರು ಹಾಕಿದ್ರೆ ಒಂದು 8 ಗಂಟೆ ಬಿಟ್ಟ ತಕ್ಷಣ 1 ಲೀಟರ್ ಹಾಲು ಏನಾಗುತ್ತೆ ಹೇಳಿ, ಕಂಪ್ಲೀಟ್ಲಿ ಮೊಸರು ಆಗುತ್ತೆ ಅಲ್ವಾ. ಅದೇ ತರ ಈ ಟ್ರೈಕೋಡರ್ಮ ಮತ್ತೆ ಸೂಡಮೋನಸ್ ಕೆಲಸನೂ ಕೂಡ ಅದೊಂದು ಜೀವಾಣು. ಅದೇನ್ ಮಾಡುತ್ತೆ ಅಂತಂದ್ರೆ 1 ಟನ್ ಕೊಟ್ಟಿಗೆ ಗೊಬ್ಬರನ ಸಂಪೂರ್ಣವಾಗಿ ಟ್ರೈಕೋಡರ್ಮ ಆಗಿ ಮಾರ್ಪಾಡು ಮಾಡುತ್ತೆ. ಸೊ ಅದನ್ನ ಕನಿಷ್ಠ ಇಲ್ಲಿ ಹೇಗೆ ನಮಗೆ 6-8 ಗಂಟೆ ಬೇಕು ನಮಗೆ ಸರಿಯಾದ ರೀತಿಯಲ್ಲಿ ಮೊಸರು ಸಿಗ್ಬೇಕು ಅಂದ್ರೆ ಇದರಲ್ಲೂ ಕೂಡ ನಿಮಗೆ ಅದು ಸಂಪೂರ್ಣವಾದಂತಹ ಜೀವಾಣುಗಳ ಬೆಳವಣಿಗೆ ಆಗ್ಬೇಕಪ್ಪ ಅಂದ್ರೆ ಕನಿಷ್ಠ 15-20 ದಿನ ನಾವು ನೆರಳಲ್ಲಿ ಅದನ್ನ ಹಾಗೆ ಇಡಬೇಕು. ಬೆಸಿ ದಿನನೇ ಅವತ್ತಿನ ದಿನ ಗಿಡಕ್ಕೆ ನಾವು ಹಾಕ್ತೀವಿ ಅಂತಂದ್ರೆ ಅದ್ರದ್ದು ಎಫೆಕ್ಟ್ ನಮ್ಗೆ ಅಷ್ಟು ಸರಿಯಾಗಿ ಸಿಗೋದಿಲ್ಲ. ಕನಿಷ್ಠ 15-20 ದಿನ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅದರ ಬೆಳವಣಿಗೆ ಆಗೋದಕ್ಕೆ ಬಿಟ್ಟಂತಹ ಕೊಟ್ಟಿಗೆ ಗೊಬ್ಬರನ ಆತರ ಗೊಬ್ಬರನ 25 kg ಅಷ್ಟು 1 ಗಿಡಕ್ಕೆ ಹಾಕೋದ್ರಿಂದ ಅಲ್ಲಿ ಜೀವಾಣುಗಳ ಆಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಗಿಡಕ್ಕೆ ಸದೃಢವಾದಂತಹ ಬೇರಿನ ಬೆಳವಣಿಗೆ ಆಗಿರ್ಬೋದು. ಮತ್ತೆ ಯಾಕಂದ್ರೆ ಇದರಲ್ಲಿ ಕಾಯಿ ಬಿಡ್ತಕ್ಕಂಥದ್ದು ಕಾಂಡದಲ್ಲಿ ಅಂತ ಹೇಳಿದೆ. ಸೇಮ್ ಪಪಾಯದಲ್ಲಿ ಹೆಂಗೆ ಮರಕ್ಕೆ ಅಂಟ್ಕೊಂಡು ಕಾಯಿ ಬಿಡ್ತಲ್ಲ, ಅದೇ ರೀತಿ ಕೊಕ್ಕೋದಲ್ಲೂ ಕೂಡ ಮರಕ್ಕೆ ಮತ್ತೆ ಕಾಂಡಗಳಿಗೆ ಅಂಟ್ಕೊಂಡು ಬಿಡ್ತಕ್ಕಂತಹ ಒಂದು ಕಾಯಿ. ಸೊ ಹಂಗಾಗಿ ಅದು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಆದಷ್ಟು ಬಯೋ ಫರ್ಟಿಲೈಸರ್ ಗಳನ್ನ ಕೊಡೋದ್ರಿಂದ ಗಿಡ ಕೂಡ ಸದೃಢವಾಗಿ ಬೆಳೆಯುತ್ತೆ. ಮತ್ತೆ ಇದರಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ತೇವಾಂಶ ಯಾವಾಗ್ಲೂ ಸಹ ಕಾಪಾಡ್ತಾ ಇರ್ಬೇಕು, ಮತ್ತೆ ನೆರಳಲ್ಲೇನೆ ನಾವು ಬೆಳೆಸೋದ್ರಿಂದ ಒಳ್ಳೆ ಇಳುವರಿ ಸಹ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದೆ. ಮುಖ್ಯವಾಗಿ ಗಿಡ ಕನಿಷ್ಠ 1 ವರ್ಷ ಆದ ತಕ್ಷಣನೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟ್ರೈಟ್ ಆಗಿ ಬರ್ತಕ್ಕಂತ ಗಿಡ, ಹೇಗೆ ನಮಗೆ ಪಪ್ಪಾಯ ಬರುತ್ತಲ್ಲ ಸೇಮ್ ಹಂಗೆ ಸ್ಟ್ರೈಟ್ ಆಗಿ ಬಂದು ಆಮೇಲೆ ಗಿಡದಲ್ಲೇನೆ 4 ಕೊಂಬೆಗಳನ್ನ ಬರೋದ ನೀವು ಕಾಣ್ಬೋದು. ಛತ್ರಿ ಆಕಾರದಲ್ಲಿ 4 ಟೊಂಗೆಗಳು ಹೊರಡುತ್ತೆ. ಸೊ ಅದನ್ನ ನಾವು ಇದರಲ್ಲಿ 4 ಟೊಂಗೆಗಳು ಬಂದಾಗ ಮಾತ್ರ ನಿಮಗೆ ಅಂತ ಟೊಂಗೆಯಿಂದ ನಿಮಗೆ ಒಳ್ಳೆಯ ಹೂವುಗಳಾಗಿರ್ಬೋದು ಮತ್ತೆ ಕಾಯಿಗಳನ್ನ ಕಟ್ಟದ್ನ ನಾವು ಇದರಲ್ಲಿ ಕಾಣ್ತೀವಿ. ಸುಮ್ಮನೆ ಹಂಗೆ ಸ್ಟ್ರೈಟ್ ಆಗಿ ಏನಾದ್ರು ಬೆಳೀತಾ ಇತ್ತು ಅದು 4 ಬ್ರಾಂಚಸ್ ಆಗಿಲ್ಲ ಅಂತಂದ್ರೆ ನಿಮಗೆ ಅದರಿಂದ ಯಾವುದೇ ರೀತಿಯಾದಂತಹ ಕಾಯಿಗಳು ಬರೋದಿಲ್ಲ. ಸೊ ಹಂಗಾಗಿ ಅಂತ ಟೈಮಲ್ಲಿ ಅಂದ್ರೆ ಗಿಡದ ಮಾರ್ಫಾಲಜಿಯಲ್ಲಿ ಆತರ ಇದೆ, ಒಂದ್ಸಲ ಕನಿಷ್ಠ 1.5 meter ಹೈಟ್ ಗಿಡ ಬಂದ ಮೇಲೆ ತಾನಾಗೆ 4 ಕಡೆ ಕೌಲು ಬರುತ್ತೆ ಆಯ್ತಾ. ಆಮೇಲೆ ಇದರಲ್ಲಿ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಸಹ ತುಂಬಾನೇ ಮುಖ್ಯವಾದಂತದ್ದು. ಸೈಡಿಗೆ ಬಂದಂತವನ್ನ ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಅದು ಹೂಗಳು ಬರೋದಕ್ ಶುರು ಆಗುತ್ತೆ, ಮತ್ತೆ ಸೈಡಿಗೆ ಬೇಡದೆ ಇರ್ತಕ್ಕಂತಹ ಹೂಗಳು ಮತ್ತೆ ಕೆಲವು ಭಾಗಗಳು ಬರುತ್ತೆ, ಅವನ್ನ ಚೂಪಾನ್ಸ್ ಅಂತ ಕರಿತೀವಿ. ಅವನ್ನ ಸಹ ನೀವು ಆದಷ್ಟು ತೆಗಿತಾ ಬರಬೇಕು. ಮತ್ತೆ ಗಿಡನ ಕನಿಷ್ಠ 1.8 meter ಅಷ್ಟು ಎತ್ತರಕ್ಕೆ ಬೆಳೀತಕ್ಕಂತಹ ಗಿಡ ಆದಷ್ಟು ನಾವು ಇದರಲ್ಲಿ ಯಾವಾಗ್ಲೂ ಟ್ರೈನಿಂಗ್ ಮಾಡ್ಕೊಂತ ಇದ್ದಾಗ ಅಂದ್ರೆ ಗಿಡದ ಆಕಾರನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಸೊ ಟ್ರೈನಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಕಾಂಡನ ಫಸ್ಟ್ ಚೆನ್ನಾಗಿ ಸದೃಢವಾಗಿ ಇರ್ತಕ್ಕಂತ ಕಾಂಡನ ಬಲಿಷ್ಠವಾಗಿ ನಾವು ಮಾಡ್ತಕ್ಕಂಥದ್ದು. ಸೊ ಅದರಿಂದ ಕಾಂಡ ಸದೃಢವಾಗಿತ್ತು ಅಂತಂದ್ರೆ ನಮಗೆ ಕಾಯಿಗಳ ಸಂಖ್ಯೆ ಕೂಡ ಚೆನ್ನಾಗಿ ಅದರಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಓಕೆನಾ? ಹಂಗಾಗಿ ಯಾವಾಗ್ಲೂ ಕೂಡ ಇದರಲ್ಲಿ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ತುಂಬಾನೇ ಮುಖ್ಯವಾದಂಥದ್ದು. ಮತ್ತೆ ಅದರಲ್ಲಿ ಎಕ್ಸ್ಟ್ರಾ ಬರ್ತಕ್ಕಂತಹ ಚೂಪಾನ್ಸ್ ಅಂತ ಏನ್ ಹೇಳಿದ್ನಲ್ಲ, ಅವನ್ನ ನೀವು ಆದಷ್ಟು ತೆಗಿತಾ ಬರಬೇಕು. ಮತ್ತೆ ಒಂದು ಬ್ರಾಂಚ್ ಅಲ್ಲಿ ಕಾಯಿ ಏನ್ ಕಟ್ಟಿರ್ತಲ್ಲ, ಕಾಯಿ ಕಟ್ಟಿದ್ಮೇಲೆ ನೀವು ಮುಂದಿನ ಸಲ ಅದನ್ನ ಹಾಗೆ ಬಿಡಬಾರ್ದು, ಅವನ್ನ ಕಟ್ ಮಾಡಿ ತೆಗಿಬೇಕು. ಅದನ್ನ ಆ ಮೆಥಡ್ನ ನಾವು ಪ್ರೂನಿಂಗ್ ಅಂತ ಹೇಳ್ತೀವಿ. ಸೊ ಒಂದ್ಸಲ ನೀವ್ ಅಂತ ಬ್ರಾಂಚಸ್ ಪ್ರೂನ್ ಮಾಡಿದಾಗ ಮಾತ್ರ ನಿಮಗೆ ಮತ್ತೆ ಹೊಸ ಬ್ರಾಂಚ್ಗಳು ಅಥವಾ ಹೊಸ ಹೂವಿನ ಬೆಳವಣಿಗೆ ಮತ್ತೆ ಕಾಯಿಗಳನ್ನ ನಾವು ಕಟ್ಟೋದನ್ನ ಕಾಣ್ಬೋದು. ಅದನ್ನ ಹಂಗೆ ಬಿಟ್ರಿ ಅಂತಂದ್ರೆ ನಿಮಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಗಳು ಮತ್ತೆ ಕಟ್ಟೋದಿಲ್ಲ ಆಯ್ತಾ. ಹಂಗಾಗಿ ಇದರಲ್ಲಿ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ತುಂಬಾನೇ ಅವಶ್ಯಕತೆ ಇರ್ತಕ್ಕಂಥದ್ದು. 4 ಬ್ರಾಂಚಸ್ ಬಿಡಬೇಕು ಅಂತ ಏನ್ ಹೇಳಿದ್ನಲ್ಲ, ಕೆಲವು ಸಲ 5-6 ಕೂಡ ಬರುತ್ತೆ. ಬಟ್ ತುಂಬಾನು ಜಾಸ್ತಿನೂ ಸಹ ಬಿಟ್ಕೊಳ್ಬಾರ್ದು. ಯಾಕಂದ್ರೆ ನೀವು 5-6 ಬ್ರಾಂಚಸ್ ಬಿಟ್ಕೊಂಡ್ರಿ ಅಂತಂದ್ರೆ ಮತ್ತೆ ಕಾಯಿಯ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಆದಷ್ಟು ಯಾವಾಗ್ಲೂ ಕೂಡ ನಾವು ಸದೃಢವಾಗಿ ಬಲಿಷ್ಠವಾಗಿ ಇರ್ತಕ್ಕಂತಹ 4 ಕಾಂಡಗಳನ್ನಷ್ಟೇ ಉಳಿಸ್ಕೋಬೇಕು, ಉಳಿದಂತಹ ಕಾಂಡಗಳನ್ನ ಮತ್ತೆ ನಾವು ತೆಗಿತಾ ಬರ್ಬೇಕು ಆಯ್ತಾ. ಇದರಲ್ಲಿ ಯಾವಾಗ್ಲೂ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಕಂಪಲ್ಸರಿ ಇದರಲ್ಲಿ ಯಾವಾಗ್ಲೂ ಸಹ ಮಾಡ್ತಾನೆ ಇರ್ಬೇಕಾಗುತ್ತೆ. ಅದರಿಂದ ಮಾತ್ರ ನಾವು ಒಳ್ಳೆಯ ಕಾಯಿಗಳಾಗಿರ್ಬೋದು ಮತ್ತೆ ಒಳ್ಳೆಯ ಇಳುವರಿನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಅದೇ ಬೇಸಿಗೆ ಸಮಯದಲ್ಲಿ ನೀವು ಸಸಿ ಎಲ್ಲ ನಾಟಿ ಮಾಡಿ ನಂತರ ಯಾವಾಗ್ಲೂ ಕೂಡ ನೀರಾವರಿ ಆಗಿರ್ಬೋದು ಮತ್ತೆ ಮಣ್ಣಿನಲ್ಲಿ ತೇವಾಂಶನ ಕೂಡ ಕಾಪಾಡ್ತಾ ಇರ್ಬೇಕು. ಮತ್ತೆ ಇದರಿಂದ ಎಲೆಗಳೆಲ್ಲ ಏನ್ ಬೀಳುತ್ತಲ್ಲ, ಆಕ್ಚುಲಿ ನಾವು ಅಡಕೆ ತೋಟದಲ್ಲಿ ಇದನ್ನ ಯಾಕೆ ಅಂತರ ಬೆಳೆಯಾಗಿ ಹೇಳ್ತೀವಿ ಅಂತಂದ್ರೆ ಇದರಿಂದ ನಿಮಗೆ ಲಾಭದಾಯಕನೂ ಹೌದು, ಮತ್ತೆ ಅದರಲ್ಲಿ ಇರ್ತಕ್ಕಂತಹ ಎಲೆ ಅಂದ್ರೆ ಈ ಕೊಕ್ಕೋವ ಗಿಡದಲ್ಲಿ ಬರ್ತಕ್ಕಂತಹ ಎಲೆನಲ್ಲಿ ಅಧಿಕವಾದಂತಹ ಪೊಟ್ಯಾಶ್ ಅಂಶನ ನಾವು ಎಲೆನಲ್ಲಿ ಕಾಣ್ತೀವಿ. ಸೊ ಒಂದು ಸೀಸನ್ ಅಲ್ಲಿ ಆ ಎಲೆಗಳೆಲ್ಲ ಏನು ಮಣ್ಣಿಗೆ ಬೀಳುತ್ತಲ್ಲ, ಆ ಮಣ್ಣಿಗೆ ಬಿದ್ದಂತಹ ಎಲೆಗಳಿಂದ ನಮಗೆ ಮಣ್ಣಿನಲ್ಲಿ ಇರ್ತಕ್ಕಂತಹ ಪೊಟ್ಯಾಶ್ ಅಂಶ ಆಗಿರ್ಬೋದು ಮತ್ತೆ ಮಣ್ಣಿನಲ್ಲಿ ಸಾರಜನಕದ ಅಂಶ ಆಗಿರ್ಬೋದು, ಓವರ್ಆಲ್ ಪೋಷಕಾಂಶದ ಕೊರತೆನೂ ಕೂಡ ನಾವು ಇದರಿಂದ ನೀಗಿಸ್ಬೋದು, ಮತ್ತೆ ಮಣ್ಣಿನ ಗುಣಮಟ್ಟ ಕೂಡ ಇದರಿಂದ ಹೆಚ್ಚಿಗೆ ಆಗುತ್ತೆ. ಹಂಗಾಗಿ ನಮಗೆ ಅಡಕೆಗೂ ಕೂಡ ಒಳ್ಳೆಯ ಇಳುವರಿನ ನಾವು ಪಡಿಬಹುದು. ಅದೇ ರೀತಿ ಕೊಕ್ಕೋ ಬೆಳೆಯಿಂದ ಅದರಿಂದ ಬೀಳ್ತಕ್ಕಂತ ಎಲೆಗಳಿಂದನೂ ಕೂಡ ನಮಗೆ ಪೋಷಕಾಂಶ ಸಿಗ್ತಕ್ಕಂಥದ್ದ ಸಹ ನಾವು ಇದರಲ್ಲಿ ಕಾಣ್ಬೋದು. ಮೇನ್ ಆಗಿ ಇದರಲ್ಲಿ ಪ್ರೂನಿಂಗ್ ಅಂತಂದ್ರೆ ಗಿಡ ಸವರೋದು ಅಂತ ಹೇಳಿದ್ರೆ ವರ್ಷಕ್ಕೆ 2 ನಾವು ಕಾಯಿಗಳನ್ನ ಪಡಿಬಹುದು. ಓಕೆನಾ? ಒಂದು ವರ್ಷದಲ್ಲಿ ಒಂದು ಗಿಡದಿಂದ 2 ನಾವು ಕಾಯಿಗಳನ್ನ ನಿರೀಕ್ಷೆ ಮಾಡಬಹುದು. ಮತ್ತೆ ಹಾಗೆ ಕಾಯಿಗಳು ಬಿಡೋದಕ್ಕೆ 2-3 ನಂತರ ಒಂದು ಗಿಡದಲ್ಲಿ ನಮಗೆ ಕಾಯಿ ಕೊಡೋದಕ್ಕೆ ಶುರು ಆಗುತ್ತೆ. ಸೊ ಹಂಗಾಗಿ ನಾವು ಸಸ್ಯಾಭಿವೃದ್ಧಿ ಸಸಿಗಳ ಮುಖಾಂತರನೇ ಹೋಗ್ಬೋದು. ಕಸಿ ಗಿಡಗಳಿಗಿಂತನೂ ಕೂಡ ಈಗೇನ್ ನನ್ನ ತಳಿಗಳು ಹೇಳಿದ್ನಲ್ಲ, ಫಾರೆಸ್ಟ್ ಇರೋ ಮತ್ತೆ ಕ್ರಿಯಲು ಮತ್ತೆ VTLH ಹೈಬ್ರಿಡ್ಸ್, ಸೊ ಇಂಥ ತಳಿಗಳನ್ನ ಮತ್ತೆ ಹೈಬ್ರಿಡ್ಸ್ ಗಳನ್ನ ಹಾಕೊಳ್ಳೋದ್ರಿಂದ ಒಳ್ಳೆಯ ಇಳುವರಿನ ಸಹ ನಾವು ನಿರೀಕ್ಷೆ ಮಾಡಬಹುದು. ಮತ್ತೆ ಈ ಒಣಗಿದ ಎಲೆಗಳು ಆದಷ್ಟು ನಾವು ಮಲ್ಚಿಂಗ್ ಪದ್ಧತಿ ಮಾಡ್ತಕ್ಕಂಥದ್ದು ಈ ಬೇಸಿಗೆಗಾಲದಲ್ಲಿ, ಮತ್ತೆ ಈ ಸೀಸನ್ ಇಂದ ಡಿಸೆಂಬರ್ ಇಂದ ನಮಗೆ ಅಪ್ ಟು May 1st ತನಕನು ನೀರಿನ ಕೊರತೆ ಆಗಿರ್ಬೋದು ಮತ್ತೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಅತಿಯಾದಂತಹ ಉಷ್ಣಾಂಶದಿಂದ ಆ ಸಮಯದಲ್ಲಿ ನಾವು ಅಡಕೆ ತೋಟದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಬಿದ್ದಂತಹ ಗರಿಗಳಾಗಿರ್ಬೋದು ಮತ್ತೆ ಇದರಿಂದ ಬಿದ್ದಂತಹ ಎಲೆಗಳನ್ನ ನಾವು ಆ ಗಿಡದ ಅಥವಾ ಮರದ ಸುತ್ತ ಅದನ್ನ ಹೊದಿಕೆಯಾಗಿ ನಾವು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಸಾವಯವ ಪದಾರ್ಥಗಳನ್ನು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಮಣ್ಣಿಗೆ ಹೊದಿಕೆಯಾಗಿ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಎಲೆಗಳಲ್ಲಿ ಬಿದ್ದಂತ ಎಲೆಗಳು ಅಥವಾ ತಗ್ಗು ಅಂತ ಏನ್ ಹೇಳ್ತಿರಲ್ಲ ಆ ಎಲೆಗಳನ್ನ ಗಿಡ ಸುತ್ತ ಹಾಕೋದ್ರಿಂದ ಏನಾಗುತ್ತೆ, ಒಂದು ಗೊಬ್ಬರ ಆಗುತ್ತೆ ಮತ್ತೆ ತೇವಾಂಶನ ಉತ್ಸಾಹ ಆಗುತ್ತೆ ಅಲ್ವಾ. ಅಂದ್ರೆ ಬೇಸಿಗೆನಲ್ಲಿ ಬೇಗ ನೀರೆಲ್ಲ ಆವಿಯಾಗಿ ಹೋಗ್ತಕ್ಕಂಥದ್ನ ಅದೇ ಒಂದ್ ಸ್ವಲ್ಪ ಎಲೆಗಳು ಮತ್ತೆ ಗರಿಗಳಾಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು ಅಥವಾ ತೆಂಗಿನ ಅಡಿಕೆ ತೆಂಗಿನ ತೋಟದಲ್ಲಿ ಬಿದ್ದಂತಹ ಗರಿಗಳನ್ನೇ ಅವನ್ನ ನಾವು ಮರ ಸುತ್ತ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದರಿಂದ ತೇವಾಂಶನ ಕೂಡ ಕಾಪಾಡುತ್ತೆ, ಮುಖ್ಯವಾಗಿ ಕಳೆಗಳ ನಿರ್ಮಾಣ ಕೂಡ ಆಗುತ್ತೆ. ಯಾಕಂದ್ರೆ ಎಲ್ಲಿ ಎಲೆಗಳು ಜಾಸ್ತಿ ಬಿದ್ದಿರುತ್ತೆ ಅಲ್ಲಿ ನಮಗೆ ಕಳೆಗಳು ಬರೋದಿಲ್ಲ. ಈಗ ಅದಕ್ಕೆ ನಮ್ಗೆ ಆಲ್ಮೋಸ್ಟ್ ಈ ಅಕ್ಟೋಬರ್ ಇಂದ ಆಲ್ಮೋಸ್ಟ್ ಏಪ್ರಿಲ್ ತನಕನೂ ಸ್ವಲ್ಪ ಕಳೆಗಳು ಕಡಿಮೆ. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಒಂದು ನೀರು ಕಡಿಮೆ ಇರುತ್ತೆ, ಯಾವಾಗ ಗಿಡಕ್ಕೆ ಪೋಷಕಾಂಶ ಮತ್ತೆ ನೀರು ಸಿಗುತ್ತೆ, ಮುಖ್ಯ ಬೆಳೆ ಜೊತೆಗೆ ಕಳೆನೂ ಕೂಡ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದೇ ನಾವು ಈ ತರ ಹೊದಿಕೆ ಮಾಡೋದ್ರಿಂದ ಏನಾದ್ರೆ ಸಾವಯವ ಹೊದಿಕೆ ಅಂತಲೂ ಕೂಡ ಹೇಳ್ತೀವಿ, ಅಥವಾ ಮಲ್ಚಿಂಗ್ ಪದ್ಧತಿ ಅಂತ ಹೇಳ್ತೀವಿ. ಈ ತರ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ತೇವಾಂಶನ ಸಹ ಕಾಪಾಡ್ಬೋದು, ಹಾಗೆ ಕಳೆಗಳನ್ನು ಸಹ ನಾವು ಇದರಿಂದ ನಿರ್ವಹಣೆ ಮಾಡ್ಬೋದು. ಮತ್ತೆ ಬೇಸಿಗೆನಲ್ಲೂ ಕೂಡ ಸಾಯಿಲ್ ಟೆಂಪರೇಚರ್ ಅತಿಯಾದಂತಹ ಉಷ್ಣಾಂಶ ಆದ್ರೂ ಕೂಡ ಹೂಗಳೆಲ್ಲ ಬಿದ್ದೋಗ್ತಕ್ಕಂಥದ್ದು, ಹೂಗಳೆಲ್ಲ ಉದುರೋಗ್ತಾ ಇರುತ್ತೆ. ಸೊ ಅದನ್ನೂ ಸಹ ನಾವು ಈ ಮಲ್ಚಿಂಗ್ ಪದ್ಧತಿಯಿಂದ ಹೂ ಬೀಳ್ತಕ್ಕಂತಹ ಸಂಖ್ಯೆನೂ ಕೂಡ ಕಡಿಮೆ ಮಾಡ್ಬೋದು. ಮತ್ತೆ ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನು ತಕ್ಕದಕ್ಕೆ ಸಹ ನಾವು ಇದರಲ್ಲಿ ಸಹಾಯ ಕೂಡ ಮಾಡ್ಬೋದು. ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಜಸ್ಟ್ ಒಂದು ಮಲ್ಚಿಂಗ್ ಪದ್ಧತಿ, ಅಲ್ಲೇ ಬಿದ್ದಂತಹ ಎಲೆಗಳನ್ನ ಕಳೆಯೋದೇ ಇಲ್ಲ, ಇವು ಕರ್ಗೋದೇ ಇಲ್ಲ ಅಂತ ಅನ್ಕೋತೀವಿ. ಬಟ್ ಅದನ್ನ ಅಲ್ಲೇ ಸುತ್ತ ನಾವು ಹಾಕೋದ್ರಿಂದ ನಾನು ಟ್ರೈಕೋಡರ್ಮ ಮತ್ತೆ ಸೂಡೋಮೋನಾಸ್ ಹೇಳಿದೆ. ಸೊ ಇವುಗಳ ಆಕ್ಟಿವಿಟಿ ಏನಪ್ಪ ಅಂತಂದ್ರೆ ಅವು ಆದಷ್ಟು ಈ ತರ ಬಿದ್ದಂತಹ ಎಲೆಗಳನ್ನ ಕೂಡ ಕರಗಿಸೋದ್ರಲ್ಲಿ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಅದ್ರ ಜೊತೆಗೆ ನೀವಿನ್ನು ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ, ಅದನ್ನ ಕೂಡ ಆ ಎಲೆಗಳ ಮೇಲೆ ಹಾಕೋದ್ರಿಂದ ಬೇಗನೆ ನಮಗೆ 4-5 ತಿಂಗಳಿಗೆ ಆ ಎಲೆಗಳೆಲ್ಲ ಚೆನ್ನಾಗಿ ಡಿಕಾಂಪೋಸ್ ಆಗ್ಬಿಟ್ಟು ಅದೇ ನಿಮಗೆ ಗೊಬ್ಬರವಾಗಿ ಕೂಡ ಸಿಗುತ್ತೆ. ಅದರಿಂದ ನಾವು ಯಾವಾಗ್ಲೂ ಕೂಡ ಗಿಡಕ್ಕೆ ಶಿಫಾರಸು ಮಾಡಿದ್ದು ನಾನು ಕೂಡ ನಿಮಗೀಗ ಸಾರಜನಕ ರಂಜಕ ಮತ್ತೆ ಪೊಟ್ಯಾಷ್. ಆದ್ರೆ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ 17 ರೀತಿಯಾದಂತಹ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಯಾಕೆ ಈ ಎಲೆಗಳ ಜೊತೆಗೆ ನಾವು ಕಾಂಪೋಸ್ಟ್ ಕಲ್ಚರ್ ಹಾಕೋದ್ರಿಂದ ಹಲವಾರು ರೀತಿಯಾದಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು, ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಸಲ್ಫರ್ ಅಂಶ, ಇವೆಲ್ಲದೂ ಕೂಡ ಕೆಲವು ಎಲೆಗಳಲ್ಲಿ ಕೂಡ ನಮಗೆ ಸಿಗೋದ್ರಿಂದ ಮಣ್ಣಿನ ನಾವು ಆರೋಗ್ಯ ಸ್ಥಿತಿನ ಸಹ ಇದರಿಂದ ಕಾಪಾಡ್ಕೊಳ್ಬಹುದು. ಮತ್ತೆ ಇದನ್ನ ಯಾವ ತರ ಕೊಯ್ಲು ಮಾಡ್ತಾರೆ ಗೊತ್ತಿದೆಯಾ? ಸೇಮ್ ಪಪ್ಪಾಯ ತರ ಇರುತ್ತೆ ಅಂತ ಹೇಳಿದೆ. 2-3 ವರ್ಷಕ್ಕೆ ಕಾಯಿಗಳು ಬರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಕಾಯಿಗಳನ್ನ ಮೊದಲನೇದಾಗಿ ಒಂದು ವಾರ ಮುಂಚಿತವಾಗಿನ ಹಣ್ಣು ಅಂತ ಹೇಳೋದಕ್ಕಿಂತ ಪಕ್ವ ಆಗಿರೋದು ಅಥವಾ ಬಲ್ತಿರೋದು ಅಂತ ಹೇಳ್ತೀವಿ, ಅಂತ ಕಾಯಿಗಳನ್ನ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅವನ್ನ ತಾಯಿ ಗಿಡದಿಂದ ನಾವು ಅವನ್ನೆಲ್ಲ ತೆಗೆದ್ಬಿಟ್ಟು ಒಂದು ಕಡೆಗೆ ಹಾಕ್ಬೇಕು. ಇದನ್ನ ಯೂಶಲಿ ಕಾಯಿಗಳನ್ನ ನಾವು ತೆಗೆದ್ಮೇಲೆ ಸೇಮ್ ಪಪ್ಪಾಯ ಹೇಗೆ ನಾವು ಮಧ್ಯದಲ್ಲಿ ಕಟ್ ಮಾಡ್ತೀವಿ ಅದೇ ತರ ಕಟ್ ಮಾಡಿ ಒಳಗಡೆ ಇರ್ತಕ್ಕಂಥ ಬೀಜಗಳನ್ನ ತೆಗೆದ್ಬಿಟ್ಟು ಕ್ರೇಟ್ಸ್ಗಳಲ್ಲಿ ಹಾಕ್ತೀವಿ. ಈ ಟೊಮ್ಯಾಟೊ ಎಲ್ಲ ಹೇಗೆ ನಾವು ಕ್ರೇಟ್ಸ್ಗಳಲ್ಲಿ ಹಾಕ್ತಿವಲ್ಲ, ಆ ತರ ಕ್ರೇಟ್ಸ್ಗಳಲ್ಲಿ ಆ ಬೀಜಗಳನ್ನ ಅಥವಾ ಅರ್ಧ ಕಾಯಿಗಳನ್ನ ಸಹ ನಾವು ಅದರಲ್ಲಿ ಹಾಕ್ಬೋದು. ಹಾಕಿ ಒಂದು 2 ದಿನ ಕಂಟಿನ್ಯೂಸ್ ಆಗಿ ಅದನ್ನ ನಾವು ಕ್ಲೋಸ್ ಮಾಡಿ ಇಡಬೇಕು. ಕ್ಲೋಸ್ ಅಂದ್ರೆ ಅಲ್ಲೇ ಸಿಗ್ತಕ್ಕಂತಹ ಬಾಳೆ ಎಲೆಗಳನ್ನ ನಾವು ಮುಚ್ಚೋದ್ರಿಂದ ಗಾಳಿ ಆಡ್ತಕ್ಕಂತಹ ಕ್ರೇಟ್, ಅವಾಗ ಏನಾಗುತ್ತೆ ಅದರಲ್ಲಿ ಉಷ್ಣಾಂಶ ಒಂದು 45-46 ಡಿಗ್ರಿಗೆ ಹೋಗ್ಬಿಟ್ಟು ಚೆನ್ನಾಗಿ ಉಳಿ ಬರಬೇಕದು. ಅಂದ್ರೆ ಎಷ್ಟು ನಾವು ಉಳಿ ಬರೆಸ್ತೀವಿ ಅವಾಗ ಏನಾಗುತ್ತೆ ಅದರಿಂದ ಬೀಜನ ನಾವು ಚೆನ್ನಾಗಿ ತೆಗಿಬಹುದು, ಮತ್ತೆ ಅದ್ರ ಮೇಲೆ ಇರ್ತಕ್ಕಂತಹ ಅಂಟು ಅಥವಾ ಲೋಳೆ ಅಂಶ ಕೂಡ ಹೋಗ್ಬೇಕು ಅಂತಂದ್ರೆ ಅದರ ಚೆನ್ನಾಗಿ ಫಸ್ಟ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಟ್ರೇ ಪದ್ಧತಿನಲ್ಲಿ ಹೇಗೆ ನಾವು ಅಡಿಕೆನೆಲ್ಲ ಹರಡ್ತೀವಲ್ಲ ಅದೇ ತರ ಒಂದು ಮೆಶ್ ಇರ್ತಕ್ಕಂತಹ ಟ್ರೇ ನಲ್ಲಿ ಕೂಡ ಈ ಅರ್ಧ ಹೋಲ್ಡ್ ಮಾಡಿದಂತಹ ಕಾಯಿಗಳನ್ನ ನಾವು ಅದರಲ್ಲಿ ಹಾಕಿ ಅದಕ್ಕೂ ಕೂಡ ಮುಚ್ಚಿಡ್ಬೋದು ಒಂದು, ಅಥವಾ ಬೀಜನ ತೆಗೆದ್ಬಿಟ್ಟು ಸಹ ಟ್ರೇ ನಲ್ಲಿ ಹರಡ್ತಕ್ಕಂತ ಒಂದು ಪದ್ಧತಿ. ಸೊ ಇವೆರಡೂ ಮುಖ್ಯವಾಗಿ ಇದರಲ್ಲಿ ಅನುಸರಿಸತಕ್ಕಂತ ಒಂದು ಪದ್ಧತಿ. ಆತರ ಹರಡ ಅದನ್ನು ಸಹ ನಾವು ಬಾಳೆ ಎಲೆಯಿಂದ ಮುಚ್ಚಬೇಕು 2 ದಿನದ ಮಟ್ಟಿಗೆ. ಅವಾಗ ಏನಾಗುತ್ತೆ ಅದ್ರ ಮೇಲೆ ಇರ್ತಕ್ಕಂತಹ ಅಂಟು ಮತ್ತೆ ಲೋಳೆ ಹೋಗ್ಬಿಟ್ಟು ಬೀಜ ಯಾವ್ದ ಇರುತ್ತೆ ಅಂದ್ರೆ ಫಸ್ಟ್ಗೆ ಸ್ವಲ್ಪ ನೇರಳೆ ಬಣ್ಣ ಇರ್ತಕ್ಕಂತ ಬೀಜಗಳನ್ನ ನಾವು ನೋಡ್ತೀವಿ ಅಂಶ ಅಂದ್ರೆ ಆಯ್ತಾ. ಹಾಗೆ ಕನಿಷ್ಠ 5-6 ದಿನ ಒಣಗಿಸಿದಂತಹ ಬೀಜಗಳನ್ನ ನಾವು ಮಾರ್ಕೆಟ್ಗೆ ಹಂಗೆ ಕೂಡ ಡೈರೆಕ್ಟ್ ತಗೋತಾರೆ. ಇಲ್ಲಿ ಮುಖ್ಯವಾಗಿ ನಮಗೆ ಬಂದಂತಹ ಬೀಜಗಳನ್ನ ಎಲ್ಲಪ್ಪ ತಗೊಳ್ತಾರೆ ಅಂತ ಹೇಳೋದಾದ್ರೆ ಕ್ಯಾಂಪೋಸ್ ಕೇಳಿದಿರಲ್ವ ಎಲ್ಲರೂ, ಮತ್ತೆ ಕ್ಯಾಡ್ಬರೀಸ್, ಇವರೇನೆ ನೀವೇನಾದ್ರೂ ಒಂದು 1 ಎಕರೆ 2 ಎಕರೆ ಜಾಗದಲ್ಲಿ ನೀವು ಹಾಕಿದಿರಾ ಅಂತಂದ್ರೆ ಅವರೇ ಸಹ ಅಲ್ಲಿಗೆ ಬಂದು ಅದನ್ನ ಬೀಜಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಸುಲಭವಾದಂತಹ ಬೆಳೆ ಇದು, ಇದಕ್ಕೆ ತುಂಬಾ ದಿನ ನಾವು ಒಣಗಿಸ್ಬೇಕು ಅಥವಾ ತುಂಬಾ ದಿನ ಕಾಯ್ಬೇಕು ಅಂತಕ್ಕಂತ ಒಂದು ಅವಶ್ಯಕತೆ ಎಲ್ಲ ಏನಿಲ್ಲ. 5 ದಿನ ನೀವು ಚೆನ್ನಾಗಿ ಅದನ್ನ ಒಣಗಿಸ್ಬಿಟ್ಟು ನಾರ್ಮಲ್ ಕವರ್ಗಳಲ್ಲಿ ಅಥವಾ ಚೀಲಗಳಲ್ಲಿ ಅದನ್ನ ಗಾಳಿ ಆಡದೆ ಇರ್ತಕ್ಕಂತ ಬ್ಯಾಗ್ ಗಳಲ್ಲಿ ಏರ್ ಟೈಟ್ ಮಾಡಿ ನೀವು ಅದನ್ನ ಸ್ಟೋರ್ ಕೂಡ ಮಾಡಿ ಇಡ್ಬೋದು. ಆತರ ನೀವು ಇಡೋಂತ ಬೀಜಗಳನ್ನ ಕನಿಷ್ಠ ವರ್ಷಗಟ್ಟಲೆ ಅವನ್ನ ಹಾಳಾಗದೆ ಇರೋ ರೀತಿನಲ್ಲಿ ಕೂಡ ಇಡ್ಬೋದು. ಓಕೆನಾ? 1 ಕೆಜಿಗೆ ಅಂದ್ರೆ ರೇಟ್ ಮಾರ್ಕೆಟ್ ಅಲ್ಲಿ ವೇರಿ ಆದಂಗೆ ಕನಿಷ್ಠ 200-400 ರೂಪಾಯಿ ತನಕ 1 ಕೆಜಿ ಬೀಜಕ್ಕೆ ನಿಮ್ಗೆ ಸಿಗುತ್ತೆ. ಆಮೇಲೆ ಬೀಜಗಳನ್ನ ನಾವು ಅವ್ರು ಯಾವ ರೀತಿ ತಗೋತಾರೆ ಅಂತಂದ್ರೆ ಚೆನ್ನಾಗಿ ಒಣಗಿರ್ತಕ್ಕಂತ ಬೀಜಗಳನ್ನ ಆ ಬೀಜನ ಒಣದಾಗ ಅದನ್ನ ಒದ್ದಾಗ ಏನಾಗುತ್ತೆ ನಿಮಗೆ 3 ತರ ಪ್ರಾಡಕ್ಟ್ಸ್ ಬರಬೇಕು. ಒಂದು ತರಿತರಿಯಾಗಿ ಬರ್ತಕ್ಕಂತಹ ಸೀಡ್ಸ್ ಇಂದ ಬರ್ತಕ್ಕಂತ ಒಂದು ಗ್ರಾನ್ಯೂಲ್ಸ್ ಅಂತ ಹೇಳ್ತೀವಿ ಅದು, ಮತ್ತೊಂದು ಫೈನ್ ಪೌಡರು, ಮತ್ತೊಂದು ಅದೊಂದು ಚೇಂಗದಲ್ಲಿ ಹೇಗೆ ನಾವು ಮೂಗುತಿ ಅಂತ ಹೇಳ್ತಿಲ್ಲ ಮೂತಿ, ಆತರ ಆ 3 ಪದಾರ್ಥಗಳ ಪೌಡರ್ ಚೆನ್ನಾಗಿದೆ ಅಂತಂದಾಗ ಒಳ್ಳೆಯ ಬೆಲೆನ ಕೂಡ ಅದರಲ್ಲಿ ಕೊಡ್ತಾರೆ. ಸೊ ಆತರ ಗ್ರೇಡಿಂಗ್ಸ್ ಗಳ ಮೇಲೆ ಮತ್ತೆ ಕಾಯಿಯ ಸೈಜ್ಗಳ ಮೇಲೆ ಕೂಡ ಬೀಜದ ಸೈಜ್ಗಳ ಮೇಲೆ ಕೂಡ ನಿಮಗೆ ಬೆಲೆ ನಿರ್ಧಾರ ಆಗಿರುತ್ತೆ. ಕನಿಷ್ಠ 400 ರೂಪಾಯಿ ತನಕ ನಿಮಗೆ ಒಂದು ಕೆಜಿಗೆ ಸಿಗುತ್ತೆ. ಮತ್ತೆ ಕ್ಯಾಡ್ಬರಿಸ್ ಅವರು ಕೂಡ ಇದನ್ನ ಬೈಬ್ಯಾಕ್ ಮಾಡ್ತಾರೆ, ಅಥವಾ ನೀವೇ ಕ್ಯಾಂಪೋಸಿ ಕೂಡ ನೀವು ಬೀಜಗಳನ್ನ ತಗೊಂಡೋಗಿ ಸಹ ಕೊಡಬಹುದು. ಸೊ ಇದಿಷ್ಟು ಈ ಬಂದಂತಹ ಬೀಜದಲ್ಲೇನೆ ನಿಮಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ಆ ಬೀಜನೇ ನಿಮಗೆ ಡೈರೆಕ್ಟ್ ಆಗಿ ಚಾಕ್ಲೇಟ್ಸ್ ಗಳಲ್ಲಿ ಮತ್ತೆ ಪಾನೀಯಗಳಲ್ಲಿ ಮತ್ತೆ ಪೇಯಗಳಲ್ಲಿ ಮತ್ತೆ ಹಲವಾರು ರೀತಿಯಾದಂತಹ ಸಿಹಿ ತಿಂಡಿ ತಿನಿಸುಗಳಲ್ಲಿ ಉಪಯೋಗಿಸ್ತಕ್ಕಂತಹ ಒಂದು ಭಾಗ ಅಂತಂದ್ರೆ ಬೀಜ. ಇದರಿಂದ ಹಲವಾರು ರೀತಿಯಾದಂತಹ ಮೌಲ್ಯವರ್ಧನೆ ನಾವು ಕೋಕೋ ಬೀಜಗಳಲ್ಲಿ ಸಹ ಮಾಡಬಹುದು. ಮತ್ತೆ ಇದಕ್ಕೆ ಬೇರೆ ಬೆಳೆಗೆ ಹೋಲಿಸಿದಂತಹ ರೋಗ ಮತ್ತೆ ಕೀಟದ ಬಾಧೆ ತುಂಬಾನೇ ಕಡಿಮೆ. ಈಗ ಅಡಿಕೆ ತೆಂಗಿನಲ್ಲೆಲ್ಲ ಜಾಸ್ತಿ, ಆದ್ರೆ ಕೋಕೋ ಬೆಳೆಗೆ ಯಾವುದೇ ರೀತಿಯಾದಂತಹ ರೋಗ ಮತ್ತೆ ಕೀಟದ ಬಾಧೆ ಅಂದ್ರೆ ನಾವು ಜಾಸ್ತಿ ಅಂತ ಹೇಳೋದಾದ್ರೆ ಅದು ಒಂದು 5%ಗಿಂತ ಮೇಲ್ಪಟ್ಟಾಗ ಮಾತ್ರ ಅದನ್ನ ನಾವು ಜಾಸ್ತಿ ಅಂತ ಪರಿಗಣಿಸ್ತೀವಿ. ಇದರಲ್ಲಿ ನಿಮಗೆ ಕೇವಲ 5%ಗಿಂತ ಒಳಗಡೆ ಇರೋದ್ರಿಂದ ರೋಗ ಮತ್ತೆ ಕೀಟದ ಬಾಧೆ ಕಡಿಮೆ. ಸೊ ಯಾರ್ಯಾರಿಗೆ ಅಡಿಕೆ ಮತ್ತೆ ತೆಂಗಿನ ತೋಟ ಇದೆ ಅಂತವ್ರು 15-20 ವರ್ಷ ಮೇಲ್ಪಟ್ಟಂತಹ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಇದನ್ನ ಮಿಶ್ರ ಬೆಳೆಯಾಗಿ ನೀವು ಈ ಒಂದು ಬೆಳೆನ ಬೆಳೆಸಿ ಇದನ್ನ ಲಾಭದಾಯಕ ಕೂಡ ಪಡ್ಕೊಳ್ಬಹುದು. ಯಾಕಂದ್ರೆ ಇದರಲ್ಲಿ ಮೌಲ್ಯವರ್ಧನೆಗೆ ತುಂಬಾನೇ ಬೇಡಿಕೆ ಇರ್ತಕ್ಕಂತಹ ಒಂದು ಬೆಳೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ, ಅದರಲ್ಲೂ ಕೂಡ ಹೊರದೇಶಗಳಲ್ಲಿ ಚಾಕ್ಲೇಟ್ಸ್ಗೆ ಅತಿಯಾದಂತಹ ಬೇಡಿಕೆ ಆಗಿರ್ಬೋದು. ಚಾಕ್ಲೇಟ್ ಅಷ್ಟೇ ಅಲ್ಲ, ಅದರಲ್ಲಿ ಕೂಡ ಪುನಃ ಮೌಲ್ಯವರ್ಧನೆ ಮಾಡ್ತಾರೆ. ಅಂದ್ರೆ ಈಗೇನ್ ನಮಗೆಲ್ಲ ಡ್ರೈ ಫ್ರೂಟ್ಸ್ ಗಳೆಲ್ಲ ಬಾದಾಮ್ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಅಂತವನ್ನ ಕೂಡ ಹಾಕಿ ಕೂಡ ಚಾಕ್ಲೇಟ್ಸ್ ಗಳೆಲ್ಲ ತಯಾರಿಕೆ ಮಾಡೋದ್ರಿಂದ ಪೋಷಕಾಂಶಗಳಾಗಿರ್ಬೋದು ಮತ್ತೆ ನ್ಯೂಟ್ರಿಷನ್ ವೈಸ್ ಆಗಿರ್ಬೋದು ಮತ್ತೆ ಪ್ರತಿಯೊಬ್ಬರ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ಪೋಷಕಾಂಶಗಳಾಗಿರ್ಬೋದು ಮತ್ತೆ ಅದರಲ್ಲಿ ಪ್ರೋಟೀನ್ಸ್ ಅಂಶ ಕೂಡ ಹೆಚ್ಚಿಗೆ ಇರೋದ್ರಿಂದ ಹಲವಾರು ರೀತಿಯಾದಂತಹ ಮೌಲ್ಯವರ್ಧನೆ ನಾವು ಈ ಕೋಕೋ ಬೀಜದಿಂದ ಪಡೆಯಬಹುದು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೋಕೋ ಬೇಸಾಯ ಪದ್ಧತಿ ಮತ್ತು ತಳಿಗಳು ಈ ಕುರಿತು ಶಿವಮೊಗ್ಗದ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ತಜ್ಞೆ ಡಾ ರೇಖಾ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು, ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು. ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ, ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನುಳಿಸುವ. ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ, ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನುಳಿಸುವ. ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ, ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ, ಜಲಸಿರಿಯ ಉಳಿಸಿ ನಾವು ಫಲವ ನಿತ್ಯ ಸವಿಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಪ್ರಾಣಿ ಪಕ್ಷಿ ನಮಗೆ ಬೇಕು, ಅದಕ್ಕೆ ಕೆರೆಗಳಿರಲೇಬೇಕು. ಬಾಳಗೊಟ್ಟಾರಿತು ನಾವು ಸಂಯಮದಿ ಸಾಗುವ. ಪ್ರಾಣಿ ಪಕ್ಷಿ ನಮಗೆ ಬೇಕು, ಅದಕ್ಕೆ ಕೆರೆಗಳಿರಲೇಬೇಕು. ಬಾಳಗೊಟ್ಟ ಅರಿತು ನಾವು ಸಂಯಮದಿ ಸಾಗುವ. ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು, ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು. ಸಾರಿ ನಾವು ಸಾಗುವ ಕೆರೆಗಳನ್ನು ಉಳಿಸುವ, ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು. ಸಾರಿ ನಾವು ಸಾಗುವ ಕೆರೆಗಳನ್ನು ಉಳಿಸುವ, ನಮ್ಮ ಕೆರೆಗಳನ್ನು ಉಳಿಸುವ, ನಮ್ಮ ಕೆರೆಗಳನ್ನು ಉಳಿಸುವ. ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ, ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಅವನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ, ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಸಂವರ್ಧನೆ ಬಂದ ಈತಣ್ಣ, ಸಿರಿ ಸಮೃದ್ಧಿಯ ತಂದ ಈತಣ್ಣ. ಜಲ ಸಂವರ್ಧನೆ ಬಂದ ಈತಣ್ಣ, ಸಿರಿ ಸಮೃದ್ಧಿಯ ತಂದ ಈತಣ್ಣ. ಕೆರೆ ಉಳಿದರೆ ಹಳ್ಳಿ ಉಳಿದಂತೆ, ಕೆರೆ ಅಳಿದರೆ ಹಳ್ಳಿ ಅಳಿದಂತೆ. ಕೆರೆ ಉಳಿದರೆ ಹಳ್ಳಿ ಉಳಿದಂತೆ, ಕೆರೆ ಅಳಿದರೆ ಹಳ್ಳಿ ಅಳಿದಂತೆ. ಜಲ ಸಂವರ್ಧನೆ ಬಂದ ಈತಣ್ಣ, ಸಿರಿ ಸಮೃದ್ಧಿಯ ತಂದ ಈತಣ್ಣ. ಜಲ ಸಂವರ್ಧನೆ ಬಂದ ಈತಣ್ಣ, ಸಿರಿ ಸಮೃದ್ಧಿಯ ತಂದ ಈತಣ್ಣ. ತೋಡಿದರೆ ಕೆರೆ ಆಳ ನಮ್ಮ ಕೃಷಿಗೆ ಅನುಕೂಲ, ತೋಡಿದರೆ ಕೆರೆ ಆಳ ನಮ್ಮ ಕೃಷಿಗೆ ಅನುಕೂಲ. ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು, ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು. ಜಲ ಸಂವರ್ಧನೆ ಬಂದ ಈ ತಣ್ಣ, ಸಿರಿ ಸಮೃದ್ಧಿಯ ತಂದ ಈ ತಣ್ಣ. ಜಲ ಸಂವರ್ಧನೆ ಬಂದ ಈ ತಣ್ಣ, ಸಿರಿ ಸಮೃದ್ಧಿಯ ತಂದ ಈ ತಣ್ಣ. ಕೆರೆಯಲ್ಲಿ ನೀರಿದ್ರೆ ಚೆನ್ನ, ಹೊಲದಲ್ಲಿ ಹಸಿರಿದ್ರೆ ಚೆನ್ನ. ಕೆರೆಯಲ್ಲಿ ನೀರಿದ್ರೆ ಚೆನ್ನ, ಹೊಲದಲ್ಲಿ ಹಸಿರಿದ್ರೆ ಚೆನ್ನ. ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು. ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು. ಜಲ ಸಂವರ್ಧನೆ ಬಂದ ಈ ತಣ್ಣ, ಸರಿ ಸಮೃದ್ಧಿಯ ತಂದ ಈ ತಣ್ಣ. ಜಲ ಸಂವರ್ಧನೆ ಬಂದ ಈ ತಣ್ಣ, ಸಿರಿ ಸಮೃದ್ಧಿಯ ತಂದ ಈ ತಣ್ಣ. ಕೆರೆ ಉಳಿದರೆ ಹಳ್ಳಿ ಉಳಿದಂತೆ, ಕೆರೆ ಅಳಿದರೆ ಹಳ್ಳಿ ಅಳಿದಂತೆ. ಕೆರೆ ಉಳಿದರೆ ಹಳ್ಳಿ ಉಳಿದಂತೆ, ಕೆರೆ ಅಳಿದರೆ ಹಳ್ಳಿ ಅಳಿದಂತೆ. ಜಲ ಸಂವರ್ಧನೆ ಬಂದ ಈ ತಣ್ಣ, ಸಿರಿ ಸಮೃದ್ಧಿಯ ತಂದ ಈ ತಣ್ಣ. ಕೇಳಿ, ಜಲ ಸಂವರ್ಧನೆ ಬಂದ ಈ ತಣ್ಣ, ಸಿರಿ ಸಮೃದ್ಧಿಯ ತಂದ ಈ ತಣ್ಣ. ನಮಗೆ ಸಿರಿ ಸಮೃದ್ಧಿಯ ತಂದ ಈ ತಣ್ಣ, ಊರಿಗೆ ಸಿರಿ ಸಮೃದ್ಧಿಯ ತಂದ ಈ ತಣ್ಣ. ಬನಕೀ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿದೆ ನಾನು. ಬನಕೀ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತ